ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಕೇಳುವಿರಿ. ಪ್ರಸ್ತುತಿ ವಿಜಯ್ ಅಂಗಡಿ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 0827220006. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಜಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಕೇಳಿ ಕಾರ್ಯಕ್ರಮ ಕೃಷಿ ಸಿರಿ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಸಿರಿ ಬಿತ್ತರವಾಗ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ, ವಿಶೇಷತೆಗಳನ್ನು ಉಲ್ಲೇಖ ಮಾಡಿ. ಹಳಬ್ರು ವಿರಾಮ ಆಗಿರ್ರಿ, ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರಿ, ಹೊಸಬ್ರಿಗೆ ಅವಕಾಶ ಇರಲಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಲಿಕ್ಕೆ ಸಂಖ್ಯೆ 200006, 200006, 08272. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ಪ್ರಶ್ನೆಗಳು ಬಿತ್ತರವಾಗ್ತವೆ, ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಶ್ರೋತೃಗಳೇ. ಉತ್ತರ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅನ್ನೋ ಥರ ಭಾವಿಸ್ಕೊಳ್ಳೋದು ಬೇಡ. ಉತ್ತರ ಸಿಗಲಿಲ್ಲ ಅಂದರೆ ನಾವು ತಿಳಿಸ್ತೀವಿ, ಕರೆಗಳು ಬರ್ತದವೆ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು? ನಮಸ್ಕಾರ. ಹಾ ಹೇಳಿ, ಯಾರು ತಾವು? ಗಣೇಶ್. ಗಣೇಶ್ ಎಲ್ಲಿಂದ? ಕಾಸೂರು ತಾಲೂಕು. ನಾಲ್ಕರಿಂದ. ಇನ್ನೊಂದ್ಸರಿ ಗಣೇಶ್ ಅವ್ರ ಎಲ್ಲಿಂದ? ಕಾಸೂರು ತಾಲೂಕು. ಹೌದಾ? ಯಾವ ತಾಲೂಕು ಅಂದ್ರಿ? ಕಾಸೂರು ತಾಲೂಕು, ಕೇರಳ. ಓಹೋ, ಕಾಸರಗೋಡು ತಾಲೂಕು. ಯಾವ ಊರಂದ್ರಿ? ಪೆರ್ಲ. ಗಣೇಶ್ ಅವರು ಹುಷಾರಿದ್ದೀರಾ? ಏನೋ ಶೀತ ಆಗಿದ್ದಂಗಿದೆ, ಸ್ವಲ್ಪ ಸುಸ್ತಾಗಿದೆ ಅಲ್ವಾ? ಆದರೂ ಆಸಕ್ತಿ, ಸಂಪರ್ಕ ಮಾಡಬೇಕು, ಮಾತಾಡ್ಬೇಕನ್ನೋ ಒಂದು ಅಲ್ವಾ? ಹಾ ಹಾ. ಕಾಸರಗೋಡು ತಾಲೂಕು. ಇವತ್ತು ಮಳೆ ಆ ಕಡೆಗೆ ಹೇಗಿದೆ, ಏನಾದರೂ ಇದೆಯಾ? ಸ್ವಲ್ಪ ಇದೆ ನೋಡಿ. ನಿನ್ನೆ ಮುನ್ಸೂಚನೆಯಿಂದ ಅನೇಕರಿಗೆ ಗೊತ್ತಾಗಿದೆ, ಇವತ್ತು ನಾಳೆ ಹಾಸನ, ಕೊಡಗು, ಚಿಕ್ಕಮಗಳೂರು, ಈ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಬರುತ್ತಂತ ಎಷ್ಟೋ ಜನಗಳಿಗೆ ಗೊತ್ತಿತ್ತು. ಈಗಂತೂ ವಾಟ್ಸಪ್ನಲ್ಲಿ ಬಹುಬೇಗ ಸುದ್ದಿಗಳು ಬಂದ್ಬಿಡ್ತಾವಲ್ವಾ? ನಿಮ್ಗೆ ಗೊತ್ತಿತ್ತಾ ಇವತ್ತು ಮಳೆ ಬರುತ್ತೆ ಮಲೆನಾಡು ಜಿಲ್ಲೆಗಳಲ್ಲಿ ಅಂತ? ಮೋಡ ನೋಡ್ಕೊಂಡು ಹೇಳ್ತಾ ಇದ್ರ ಅಲ್ಲ, ಮಾಹಿತಿ ಹೆಂಗೆ ಗೊತ್ತಾಯ್ತು ಇವತ್ತು ಮಲೆನಾಡಿನಲ್ಲಿ ಮಳೆ ಬರುತ್ತಂತ? ಹೆಂಗೆ? ನ್ಯೂಸು. ಹಾಂ ಹಾಂ, ಹಾಗೆ. ತಾವು ವಾಟ್ಸಪ್ ಬಳಸ್ಕೊಳ್ತೀರಾ? ಉಂಟು. ಎಷ್ಟು ವಯಸ್ಸು ತಮ್ಮದು? ಇಪ್ಪತ್ತೊಂಬತ್ತು. ಎಷ್ಟು? ಇಪ್ಪತ್ತೊಂಬತ್ತು. ಇಪ್ಪತ್ತೊಂಬತ್ತಾ? ಇಪ್ಪತ್ತೊಂಬತ್ತು, ಎಪ್ಪತ್ತೊಂಬತ್ತಾ? ಎರಡು ಒಂಬತ್ತು. ಓ, ಧ್ವನಿ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ವಯಸ್ಸಾದವ್ರ ಥರ ನಮಗೆ ಭಾಸವಾಗ್ತಾ ಇದೆ. ನಿಜ ನಿಜ, ಸೌಖ್ಯ ಇಲ್ಲದ ನೋಡಿ, ವಯಸ್ಸಿಗೂ ಮೀರಿದ ಧ್ವನಿ ಬಂದ್ಬಿಡುತ್ತೆ. ಹೌದೌದು, ಬೇಗ ಹುಷಾರಾಗಿ. ಇಪ್ಪತ್ತೊಂಬತ್ತು ಅಂತಂದರೆ ಈಗ ಈ ವಯಸ್ಸಿನಲ್ಲಿ ತುಂಬ ಜನ ಏನೆಲ್ಲ ಸಾಧನಗಳನ್ನು, ತಂತ್ರಜ್ಞಾನಗಳನ್ನು ಬಳಕೆ ಮಾಡೋದಿದೆ, ಒಳ್ಳೆಯದು. ಕೃಷಿಕರ ಗಣೇಶ್ ಅವರು ತಾವು? ಅನುಭವ ಉಂಟು. ಅನುಭವ ಉಂಟು, ಕೃಷಿ ಜಮೀನಿಲ್ವಾ? ಉಂಟು ಸ್ವಲ್ಪ ಕಡಿಮೆ. ಹೌದಾ? ಮಾಡಿ ಮಾಡಿ, ಮತ್ತೆ ದುಡಿಮೆ ಮಾಡಿಕೊಂಡು ಒಳ್ಳೆ ಕೃಷಿಕರ ಆಗ್ಬೋದು. ಅಲ್ವಾ? ಓಹೋ ಹೋ, ಕೇರಳ ರಾಜ್ಯದಲ್ಲಿ ಹಿಡುವಳಿನೇ ಕಡಿಮೆ ಅಲ್ವಾ? ಹೌದು. ಪ್ರಶ್ನೆ ತಮಗೆ ಗಣೇಶಣ್ಣ, ಏಲಕ್ಕಿಗೆ ಸಂಬಂಧಪಟ್ಟಂತಹ ಬೆಳೆಗಳು ಯಾವ್ಯಾವ ಇರ್ಬೋದು ಅಂತ ಹೇಳ್ತೀರಿ? ಏಲಕ್ಕಿಗೆ, ಏಲಕ್ಕಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳು. ಈಗ ಉದಾಹರಣೆಗೆ ಮೆಣಸಿನಕಾಯಿಗೆ ಸಂಬಂಧಪಟ್ಟ ಕುಟುಂಬಕ್ಕೆ ಒಳಪಡುವ ಬೆಳೆಗಳು ಯಾವ್ಯಾವ ಅಂತ ನಾವು ಕೇಳಿದರೆ ಅದರಲ್ಲಿ ಟೊಮಾಟೊ ಬರುತ್ತೆ, ತಂಬಾಕು ಬರುತ್ತೆ, ಬದನೆ ಬರುತ್ತೆ, ಹೀಗೆ. ಅದೇ ರೀತಿ ಏಲಕ್ಕಿ ಬೆಳೆಯ ಕುಟುಂಬಕ್ಕೆ ಸೇರಿರುವ ಕೆಲವೊಂದು ಬೆಳೆಗಳನ್ನು ನಮ್ಮ ರೈತರು ಬೆಳೀತಾರೆ, ಯಾವುದು ಇರ್ಬೋದು ಅಂತ ಹೇಳ್ತೀರಿ? ಗೊತ್ತಾಗ್ತಲ್ವಾ? ಓ, ಅಲ್ಲಿನ ಪೂಜೆ ನಡೀತಾ ಇದೆ. ಮನೇಲಿ ಪೂಜೆ ಮಾಡ್ತಾ ಇದಾರ? ಮನೆಯಲ್ಲಿ ನಿಮ್ಮ ಯಾರು ಗಂಟೆ ಬಾರಿಸಿದ್ರೆ ತಾಯಿ? ಓಹೋ, ಪೂಜೆ ಸಮಯ ಅಲ್ವಾ? ಒಳ್ಳೇದು ನೋಡಿ, ಮುಂದಿನ ಕರೆ ತೆಗೆದುಕೊಳ್ತೀವಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂದ್ಕೊಂಡು ಗಣೇಶ್ ಅವರ ತಾಯಿ ಈ ಮೂಲಕ ಪೂಜೆ ಮಾಡಿದ್ದಾರೆ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ಕರೆಗಳು ಬರ್ತದವೆ, ಮಾತಾಡ್ತಾ ಹೋಗೋಣ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ? ಯಾರು ತಾವು? ನಿಮ್ಮ ನಿಮ್ಮ ಕರೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಮಾತಾಡಿ ಈಗ. ಸರಿ ಸರಿ, ಕೇಳ್ತಾ ಇಲ್ಲ ನಿಮ್ಮ ಧ್ವನಿ. ಹಲೋ, ಈಗ ಕೇಳ್ತದಾ? ಹೌದು. ತಮ್ಮ ಹೆಸರು? ನಾನು ಸದಾನಂದ ಪೂಜಾರಿ, ಕಾಡಿಯಿಂದ, ಕಾಸರಗೋಡು ಜಿಲ್ಲೆ. ಓಹೋ, ಏನು ಕಾಸರಗೋಡಿನವರು ಇವತ್ತು? ಇಲ್ಲ ಸರ್, ನಾವು ತುಂಬಾ ಸಮಯ ಆಯ್ತು ಫೋನ್ ಮಾಡುದು, ಈಗ ಕೃಷಿ ಬಗ್ಗೆ ನಾವು ಕೇಳ್ತಿದ್ದೀರಿ ಅಂತ ಹೇಳಿ ಫೋನ್ ಮಾಡಿದ್ದು. ಹಲೋ, ಒಳ್ಳೇದು. ಸದಾನಂದ ಪೂಜಾರಿ ಅವರಲ್ವಾ? ಹೌದೌದು, ಕಾಸರಗೋಡಿನವರು. ಗಣೇಶ್ ಅವರು ಕಾಸರಗೋಡು ತಾಲೂಕ್ನವ್ರು ಅಂತ ಹೇಳಿದ್ರು. ಹೌದು, ಅವರೇನೋ ಮಾತಾಡ್ಲಿಕ್ಕೆ ಏನೋ ಸ್ವಲ್ಪ ಕಷ್ಟ ಆಯ್ತು ಅಂತ ಕಾಣ್ತದೆ. ಹೌದು, ತಾವು ಅವ್ರಿಗೆ ನಿಮ್ಗೆ ಹತ್ತಿರ ಆಗುತ್ತಾ? ಇಲ್ಲ ಇಲ್ಲ ಸರ್, ಅದು ಸ್ವಲ್ಪ ದೂರ ಇದೆ. ಪರ್ಲ ಅಂದ್ರೆ ನಮ್ಮ ಮಂಗಳೂರಲ್ಲಿ ಆಕಾಶವಾಣಿ ಸದಾನಂದ ಇದ್ರು, ಅವರ ಊರು. ಅವರ ಊರು? ನಿಮ್ದು ಯಾವ ಊರು? ನಮ್ದು ಇಲ್ಲಿ ಬೇರಂಪಾಡಿ. ಬೇರಂಪಾಡಿ? ಹೌದು. ಎಷ್ಟು ವಯಸ್ಸು ತಮ್ದು? ನಮ್ಗೆ 44 ಸರ್. ಏನ್ ಬೆಳೆ ಮಾಡ್ತೀರಿ? ನಾವು ಕೃಷಿ ಮಾಡ್ತೇವೆ, ಈಗ ತರಕಾರಿ ಮಾಡ್ತಾ ಇದ್ದೇವೆ, ಮತ್ತೆ ಸ್ವಲ್ಪ ಗದ್ದೆ ಉಂಟು, ಅಡಿಕೆ ಉಂಟು, ಎಲ್ಲ ಸ್ವಲ್ಪ ಸ್ವಲ್ಪ ಉಂಟು. ಅಡಿಕೆ ಬೆಳೆದು ದುಡ್ಡು ಚೆನ್ನಾಗಿ ಕಂಡ್ರಿ? ಹೌದೌದು. ಇನ್ನು ಹಾಕ್ಬೇಕನ್ನೋ ಆಸೆ ಬಂದ್ಬಿಟ್ಟಿದೆಲ್ವಾ? ಏನ್ ಸರ್? ಇನ್ನು ಅಡಿಕೆ ಹಾಕ್ಬೇಕನ್ನೋ ಆಸೆ ಬಂದ್ಬಿಟ್ಟಿದೆ ದುಡ್ಡು ನೋಡಿ? ಇಲ್ಲ, ಅಷ್ಟು ಸ್ಥಳ ಇಲ್ಲ ನನಗೆ, ಇರುದು ಸ್ವಲ್ಪ ಸ್ಥಳ. ಓಹೋ, ಅದರಲ್ಲಿ ನಾವು ಗದ್ದೆ ಉಂಟು, ಮತ್ತೆ ಬಾಳೆ ತರಕಾರಿ ಹೆಚ್ಚಾಗಿ ಮಾಡ್ತೇವೆ ಮಳೆಗಾಲ ಮತ್ತೆ ಬೇಸಿಗೆಯಲ್ಲಿ. ಒಳ್ಳೇದು ಒಳ್ಳೇದು. ಹೌದು. ಎಷ್ಟೋ ಜನ ದುಡ್ಡು ಕಂಡ್ಬಿಟ್ರೆ ಏನೆಲ್ಲ ಜಾಗ ಐತೆ ಅಂತ ಹುಡುಕ್ತಾ ಇರ್ತಾರೆ. ಎಷ್ಟು ದನ ಉಂಟು? ಎಷ್ಟಿದಾವೆ ದನ ಕರುಗಳು? 5 ಇದೆ. ಓಹೋ, ಪರವಲ್ಲ. ಹೌದು, 5 ಹಸುಗಳು. ಹೌದು. ಅಡಿಕೆ ಹೋದ ಸಾರಿ ಎಷ್ಟಾಯ್ತು, ಈ ಸಾರಿ ಎಷ್ಟಾಯ್ತು? ಇಲ್ಲ ಸರ್, ಈ ಸಲ ಏನು ನಾವು ಮದ್ದು ಬಿಡ್ಲಿಕ್ಕೆ ಎಲ್ಲ ಆಗದೆ ಮಳೆ ಜೋರಾಗಿ ಸ್ವಲ್ಪ ನಷ್ಟ ಆಗಿದೆ. ಹೌದಾ? ನಮ್ಮ ನಿರೀಕ್ಷೆ ಅಷ್ಟು ಸಿಕ್ಲಿಲ್ಲ. ಎಷ್ಟು ಸಿಕ್ಕಂಗಾಯ್ತು? ಇಲ್ಲ, ಇನ್ನು ಸಹ ಏನು ಕೊಡ್ಲಿಲ್ಲ ನಾವು, ಹಾಗೆ ಸ್ವಲ್ಪ ಇದೆ ಅಷ್ಟೇ, ಅದು ಹೇಳಿಕೊಳ್ಳುವಷ್ಟು ಇಲ್ಲ. ನೀವೆಲ್ಲ ಹಣ್ಣು ಅಡಿಕೆ ಕೊಡ್ತೀರಾ? ಇಲ್ಲ ಸರ್, ಒಣಗಿಸಿ. ಓ, ಒಣಗಿಸಿ ಆಮೇಲೆ ಮಾರಾಟ ಮಾಡ್ತೀರಿ? ಹೌದು ಹೌದು ಹೌದು. ಈ ಕಡೆಗೆಲ್ಲ ಎಲ್ಲ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ, ಪೂರ್ಣ ಹಸಿ ಅಡಿಕೆ ಕೊಟ್ಟು ಖಾಲಿ ಆಯ್ತಂತ ಅನ್ನೋರು ಇದಾರೆ, ಇನ್ನು ಕೊಡೋರು ಇದಾರೆ. ಆತರ ಕೊಡ್ತಾರೆ? ಹೌದು, ಹಸಿ ಅಡಿಕೆ ಕೊಡ್ತಾರೆ. ಹೌದು, ನಮ್ಮ ಈಚೆ ಹಸಿ ಅಡಿಕೆ ಕೊಡುದಿಲ್ಲ ಯಾರು ಸರ್, ಒಣಗಿಸಿ ಅದನ್ನು ಸುಲಿದು ಹಾಗೆ ಕೊಡುವಂತ. ನೋಡಿ, ಅದೇ ಲಾಭದಾಯಕ ಅಲ್ವಾ? ಅದೇ ಲಾಭದಾಯಕ. ಈಗ ಸ್ವಲ್ಪ ಬೆಲೆ ಇದೆ, ಅದು ನಮಗೆಲ್ಲ ಬೆಲೆ ಸಿಗ್ತದೆ. ಒಳ್ಳೇದು ಒಳ್ಳೇದು. ಸದಾನಂದ ಪೂಜಾರವರೇ, ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಅಲ್ವಾ? ಹೌದು, ನಾವು ತುಂಬಾ ಒಂದು 10-15 ವರ್ಷದಿಂದ ಕೇಳ್ತಾ ಇದ್ದೇವೆ. ಮಂಗಳೂರು ಆಕಾಶವಾಣಿನೂ ಬರುತ್ತೆ ನಿಮ್ಗೆ? ಮಂಗಳೂರು ಆಕಾಶವಾಣಿ, ಆದ್ರೆ ಜಾಸ್ತಿಯಾಗಿ ನಾವು ಮಡಿಕೇರಿ ಕೇಳ್ತಾ ಇರ್ತೇವೆ. ಜಾಸ್ತಿಯಾಗಿ ಯಾಕೆ ಮಡಿಕೇರಿ ಕೇಳ್ತೀರಿ? ಅಂದ್ರೆ ನಮಗೆ ಸ್ಪಷ್ಟವಾಗಿ ಸಿಗ್ತದೆ, ಮತ್ತೆ ಹೆಚ್ಚು ಕಾರ್ಯಕ್ರಮಗಳು, ಚಿತ್ರಗೀತೆಗಳು, ಮತ್ತೆ ಚಿತ್ರ ಕಾವೇರಿ, ಮತ್ತೆ ಆತರ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗ್ತದೆ. ಬರೀ ಚಿತ್ರಗೀತೆಗಳಂತಲ್ಲ, ನಿಮ್ಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಕಥನ, ಸೇನಾ ಸ್ಮರಣೆ ಬರುತ್ತೆ, ಸಾಹಿತಿಗಳೊಂದಿಗೆ ಸಂವಾದ, ಆಮೇಲೆ ಸ್ವಲ್ಪ ಉದ್ಯೋಗದ ಬಗ್ಗೆ ಮಾರ್ಗದರ್ಶನ ನೀಡುವ ಕಾರ್ಯಕ್ರಮ ಬರುತ್ತೆ, ಕೃಷಿದಂತೂ ಎಲ್ಲ ಆಕಾಶವಾಣಿಯಲ್ಲಿ ಬರತ್ಬಿಡಿ. ಯಕ್ಷಗಾನ ಇದೆ, ಹೌದು ಯಕ್ಷಗಾನ, ಆರೋಗ್ಯದ್ದು, ಕ್ರೀಡೆದು, ಹೌದು, ಏನೆಲ್ಲ ವಿಚಾರಗಳು ರೇಡಿಯೋದಿಂದ ಬಿತ್ತರವಾಗ್ತಾ ಇರ್ತವೆ. ಇನ್ನು ರಸಪ್ರಶ್ನೆ ಕಾರ್ಯಕ್ರಮಗಳು ಅಲ್ವಾ? ರಸಪ್ರಶ್ನೆ ಕಾರ್ಯಕ್ರಮ ಈ ಹಿಂದೆ ಒಮ್ಮೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ, ನ್ಯಾಯಲೋಕದಲ್ಲಿ, ಜನಸಾಮಾನ್ಯರಿಗೆ ನ್ಯಾಯಲೋಕದಲ್ಲಿ ಏನೋ ಆ ತರ ಒಂದು, ತುಂಬಾ ವರ್ಷ ಆಯ್ತು. ಅದು ಸಿ ವಿ ಬೆಳ್ಳಕ್ಕಿ ಅವರು ಇದ್ರು. ಬೆಳ್ಳಕ್ಕಿ, ಪ್ರಶ್ನೆ ಕೇಳ್ತಾ ಇದ್ವಿ. ಏಲಕ್ಕಿ ಬೆಳೆಯ ಕುಟುಂಬಕ್ಕೆ ಸೇರಿರುವ ಒಂದೆರಡು ಬೆಳೆಗಳನ್ನ ಹೇಳ್ಬೋದಾ ತಾವು? ಶುಂಠಿ ಇರಬಹುದು ಅಂತ ಕಾಣ್ತದೆ. ಯಾವುದು? ಶುಂಠಿ. ಹೌದು, ಸರಿಯಾಗಿ ಹೇಳಿದ್ರಿ. ಶುಂಠಿ, ಅರಸಿನ. ಹಾ, ಗಂಧಟಿಗೆ ಇನ್ನೊಂದು ಉತ್ತರ ಬಂದ್ಬಿಡುತ್ತೆ ನಿಮಗೆ ನೋಡಿ. ಹೌದು, ಮತ್ತೆ ಬೇರೆ ಅದರೊಟ್ಟಿಗೆ ಯಾವ್ದು ಗೊತ್ತಾಗ್ತಾ ಇಲ್ಲ. ಇವೆರಡೇ ಸದ್ಯ ಅಲ್ವಾ? ಇನ್ನು ಕಾಡು ಬೆಳೆಗಳು ಇದಾವೆ, ಇನ್ನು ಬೇರೆ ಬೇರೆ ಬೆಳೆಗಳು ಕಾಣಿಸಿಕ್ತವೆ. ಶುಂಠಿ ಮತ್ತು ಅರಿಶಿನ ಇವು ವಾಣಿಜ್ಯ ಬೆಳೆಗಳು, ಸಾಂಬಾರ ಬೆಳೆಗಳು. ಜಾಯಿಕಾಯಿ ಬೆಳೀತಾರೆ. ಜಾಯಿಕಾಯಿ ಇದಕ್ಕೆ ಬರಲ್ಲ, ಆ ಕುಟುಂಬನೇ ಬೇರೆ, ಇದೇ ಬೇರೆ. ಎಂತ ಕುಟುಂಬ ಅಂತ ಏನಾದ್ರೂ ಹೇಳ್ಬೋದಾ? ಏಲಕ್ಕಿ ಆತರ ಏನು ಮಾಹಿತಿ ಇಲ್ಲ ನಮ್ಮ ಈ ಕಡೆ ಎಲ್ಲ. ಏಲಕ್ಕಿ ಎಲ್ಲ ಬೆಳೆಯುದಿಲ್ಲ. ನಿಮ್ ಕಡೆಗೆ ಏಲಕ್ಕಿ ಬೆಳೆಯುದಿಲ್ವಾ? ಯಾವ್ದು ಸರ್? ನಿಮ್ ಕಡೆಗೆ ಏಲಕ್ಕಿ ಬೆಳೆಯುದಿಲ್ವಾ? ಇಲ್ಲ ಸರ್, ಇಲ್ಲ ಇಲ್ಲ. ಓ, ಏನು ಗಿಡಗಳು ಬರೋದಿಲ್ವಾ ಅಥವಾ ಏನು ತೊಂದರೆ? ಗಿಡಗಳು ಬರೋದಿಲ್ಲ ಇಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ. ಆ ತರದ ಗಿಡಗಳು ಏನು ಕೊರ್ತಾ ಇಲ್ಲ ಇಲ್ಲಿ. ಮಾವಿನದ್ದು ಮತ್ತೆ ನುಗ್ಗೆ, ಶುಂಠಿ, ಅರಸಿನ ಮತ್ತೆ. ಅಲ್ಲ, ಕೃಷಿ ಇಲಾಖೆಯವ್ರು ಕೊಡಲ್ಲ, ಅವರು ಸಂಬಾರ ಮಂಡಳಿಯವರು ಅಥವಾ ಇನ್ನು ಬೇರೆ ನರ್ಸರಿ ಅವರು ನಿಮ್ಗೆ ಕೊಡ್ಬೋದು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನಮ್ಮ. ಪ್ರಯತ್ನ ಮಾಡಿ. ಅಲ್ಲ, ಮಾಹಿತಿಗಿಂತ ಈಗ ಏಲಕ್ಕಿ ಬಗ್ಗೆ ನಿಮಗೆ ಗೊತ್ತಿದೆ, ಒಂದ್ ನಾಲ್ಕಾರು ಗಿಡಗಳನ್ನ ಹಾಕಿ ನೋಡಿ, ಒಳ್ಳೆ ಹದವಾದ ಹಸಿ ಇರಬೇಕು. ನರ್ಸರಿಯಿಂದ ನೋಡಿ ತರಬೇಕು. ಅಯ್ಯೋ, ನರ್ಸರಿಗಳಲ್ಲಿ ಏನೆಲ್ಲ ಗಿಡಗಳು ಸಿಗ್ತವೆ. ಮತ್ತೆ ಬೇರೆ ಬೇರೆ ಪದಾರ್ಥಗಳಿಗೆ ಏಲಕ್ಕಿ ಇದ್ರೆ ಒಂಥರ ರುಚಿ, ಸ್ವಾದ, ಸುವಾಸನೆ ಚೆನ್ನಾಗಿರುತ್ತಲ್ವಾ? ಒಣ ಪ್ರದೇಶದಲ್ಲೇ ಬೆಳೀತಾರೆ. ಅರಸೀಕೆರೆ, ಹಿರಿಯೂರು, ಚಿತ್ರದುರ್ಗ ಕಡೆಗೆ ಏಲಕ್ಕಿಯನ್ನು ಬೆಳೆಯುವಾಗ ಕಾಸರಗೋಡಿನಲ್ಲಿ ಆರಾಮಾಗಿ ಬರುತ್ತೆ. ಪ್ರಯತ್ನ ಮಾಡಿ. ಮನೆ ಬಳಕೆಗಾದ್ರೂ ಒಂದ್ 5-10 ಗಿಡಗಳಿದ್ರೆ ಒಂಥರ ಆನಂದ. ಉತ್ತರ ಚೆನ್ನಾಗಿ ಹೇಳಿದ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಸದಾನಂದ ಅವರೇ. ನಮಸ್ಕಾರ, ಒಳ್ಳೇದು, ಧನ್ಯವಾದ. ಕೇಳಿಗರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ನಾವು ಹೋದ ವಾರ ಬಿತ್ತರವಾದ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಅಧಿಕಾರಿಗಳು ಭಾಗವಹಿಸಿದ್ರಲ್ಲ, ಅವರ ಧ್ವನಿಮುದ್ರಿತ ವಿಚಾರಗಳನ್ನು 1ನೇ ತಾರೀಕು ಮತ್ತು 2ನೇ ತಾರೀಕು ಫೆಬ್ರವರಿ ಸಂಜೆ ಕಿಸಾನ್ವಾಣಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಆಲಿಸ್ಕೊಳ್ಳಿ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಮಡಿಕೇರಿ ಆಕಾಶವಾಣಿ ಕಲಾವಿದರಿಗೆ ಈ ಕಾರ್ಯಕ್ರಮದ ಕುಮಾರಿ ಗೌಡ ವಾರ್ಡ್ ನಮಸ್ಕಾರಗಳು ಸರ್. ನಮಸ್ತೆ. ನಮ್ಮನ್ನೇ ಕಲಾವಿದರು ಅಂತ ಹೇಳ್ತೀರಿ ಗೌಡ್ರ? ನಾನು ಕಲಾವಿದರು ಅಂತೇ ನಾನು ಕರೆಯೋದು ಸರ್ ಆಕಾಶವಾಣಿಯವ್ರನ್ನ. ನೀವು ಕಲಾವಿದ್ರಲ್ವಾ? ಅವು ಅಲ್ಲ, ನಿಮ್ಮನ್ನ ನಾನು ಬೇರೆ ಬೇರೆ ಪದದಲ್ಲಿ ಕರೆಯಕ್ಕೆ ಇಷ್ಟ ಬರೋದಿಲ್ಲ. ನಾನು ಪ್ರತಿಯೊಂದು ಆಕಾಶವಾಣಿಗೂ ಕೂಡ ಅದೇ ರೀತಿ ನಾನು ಹೇಳೋದು. ಯಾಕೆ? ನನ್ನ ಆತ್ಮಕ್ಕೆ ತೃಪ್ತಿ ಆಗ್ಬೇಕು ಅಂದ್ರೆ ಒಬ್ಬ ಕಲಾವಿದರು ಅಂದ್ರೆ ನೀವು, ನಿಮ್ಮ ಆಕಾಶವಾಣಿಯಲ್ಲಿ ಪ್ರತಿಯೊಬ್ರು ಕೂಡ ನೀವು ಮನಸ್ಸಲ್ಲಿ ಒತ್ತಿಕೆ ಮಿಡಿದಿರ ಅದನ್ನ. ಹೌದೌದು, ಆಕಾಶವಾಣಿಯಲ್ಲಿರೋರೆಲ್ಲ ಕಲಾವಿದರು ಅಂತ. ಹೌದೌದು ಸರ್. ನೀವು ಈಗ ಒಂದು ಪ್ರಶ್ನೆ, ಈಗ ಕೆಲವು 20 ದಿನಗಳ ಹಿಂದೆ ಒಂದು ಮಾತು ನನಗೆ ಹೇಳಿದ್ದು, ಇದು ಸಾಯೋ ತಗ್ಲು ನನಗೆ ಜ್ಞಾಪಕ ಇರುತ್ತೆ. ಯಾಕೆಂದ್ರೆ ನಿಮ್ಮಿಂದ ಕನ್ನಡ ಸ್ವಚ್ಛವಾಗಿ ಮಾತಾಡಬೇಕು ಅನ್ನೋದು ಅಭ್ಯಾಸವಾಗಿ ಅವತ್ತೊಂದು ಮಾತಿನಲ್ಲಿ ಹೇಳಿದ್ರಲ್ಲ, ತುಂಬಾ ಸಂತೋಷ ಆಯ್ತು ನನಗೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕರೆ ಮಾಡಿದೆ. ಸಂತೋಷ, ಸಂತೋಷ. ಹಲೋ, ಕುಮಾರೇಗೌಡರು. ನಮ್ಮಲ್ಲಿ ಏನ್ ಗೊತ್ತಾ, ತಾಂತ್ರಿಕ ಸಿಬ್ಬಂದಿ ಇದಾರೆ, ಕಾರ್ಯಕ್ರಮ ಸಿಬ್ಬಂದಿ ಇದಾರೆ, ಮತ್ತೆ ಲೆಕ್ಕಪತ್ರ ನೋಡ್ಕೊಳ್ಳೋರು ಇದಾರೆ, ಎಲ್ಲರೂ ಕಲಾವಿದರು. ಎಲ್ಲರಿಗೂ ಸೇರಿಸಿ ನಾನು ಬೇರೆ ಸ್ಥಳದಲ್ಲಿ ಹೇಳೋದಿಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನು ಅದೇ ಹೇಳೋದು ಸರ್. ಎಲ್ಲರೂ ಕಲಾವಿದರು ಆಗ್ಲಿಕ್ಕೆ ಆಗಲ್ಲ, ಸಿಬ್ಬಂದಿ ಅಂತ ಬಳಸ್ಕೊಂಡ್ಬಿಡಿ. ಸಿಬ್ಬಂದಿ, ಆಕಾಶವಾಣಿ ಸಿಬ್ಬಂದಿ ಅವರಿಗೆ ನಮಸ್ಕಾರ, ಧನ್ಯವಾದ ಅಂತ ಹೇಳಿ. ಹಲೋ, ಹಾ ಹೇಳಿ ಹೇಳಿ. ನಮ್ ತಾಯಿ ಅವರು ಹೇಳಿದ್ರು ಸಿಬ್ಬಂದಿ ವರ್ಗದವ್ರಿಗೆ ಅಂತ ಅಂತ ಅಂದಿದ್ಕೆ ಹಂಗ ಹೇಳ್ಬಾರ್ದು ಕಣಪ್ಪ ಅಂತಾರ ಕಲಾವಿದರು ಅಂತ ಹೇಳಿದ್ರು. ಅವರಿಂದ ನಾವು ಪ್ರಶ್ನೆ ಕಲಿಯುವಂತದ್ದು ಬೇಕಾದಷ್ಟಿದೆ. ಅವರು ತಿಳುವಳಿಕೆ ಅವರು ಹೇಳಿದ್ದನ್ನ ನಮ್ಗೆ ಜ್ಞಾನೋದಯ ಬರುತ್ತೆ ನಮ್ಗೆ ಆಕಾಶವಾಣಿ ಕೇಳ್ತಾ ಕೇಳ್ತಾ ಇದ್ರೆ ಅಲ್ಲ. ಆದ್ರೂ ಮನೆಯಲ್ಲಿ ನೀವು ನಿಮ್ ತಾಯಿ ಚರ್ಚೆ ಮಾಡಿ ಆ ಪದವನ್ನು ಬದಲಾವಣೆ ಮಾಡ್ಕೊಳ್ಬಹುದು ನೋಡಿ, ಚರ್ಚೆ ಮಾಡ್ಕೊಳ್ಳಿ. ಮಾಡ್ಕೊಂಡೆ ಸರ್ ನಾನು. ಹೌದು ಅಲ್ಲ, ಈ ಕಲಾವಿದ್ರ ಅನ್ನೋದಕ್ಕಿಂತ ಸಿಬ್ಬಂದಿ ಅನ್ಬಿಡಿ ಮುಂದೆ. ನಮ್ಮ ನಮ್ಮ ಬರೋದಿಲ್ಲ ಸರ್ ಅದು ಆತ್ಮಕ್ಕೆ. ಇಲ್ಲ ಇಲ್ಲ ಇಲ್ಲ ಅಲ್ಲ, ಅದು ತಪ್ಪಾಗ್ತದೆ ಒಂದ್ ರೀತಿಯಲ್ಲಿ. ಎಲ್ಲರೂ ಕಲಾವಿದರಲ್ಲ, ಆಕಾಶವಾಣಿಯಲ್ಲಿ ಇರೋರೆಲ್ಲರೂ ಕಲಾವಿದರಲ್ಲ. ಒಂದು ಆಕಾಶವಾಣಿ ಸಿಬ್ಬಂದಿಗೆ ಅಂತ ಹೇಳಿದ್ರೆ ತೊಂದ್ರೆ ಇಲ್ಲ. ಇರ್ಲಿ, ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ಚರ್ಚೆ ಮಾಡ್ಕೊಳ್ಳಿ. ಹೌದು ಹೌದು. ಈಗ ನಿಮ್ ಕಡೆಗೆ ಮಳೆ ಆಗ್ತಾ ಇದೆಯಾ? ಇಲ್ಲ ಸರ್, ಮೋಡ. ಮೋಡ ಇದೆ, ಮಳೆ ಬರೋ ಸಾಧ್ಯತೆ ಇದೆಯಾ? ಮಳೆ ಬರಬಹುದು ಅಂತ ಒಂದ್ ಲೆಕ್ಕ ಇಟ್ಕೊಂಡಿದ್ವಿ. ಈಗ ನೀವು ಹಿರಿಯರು ಗೌಡ್ರೆ, ಒಂದು ಎಷ್ಟು 60 ವರ್ಷ? ಅರವತ್ತು. ಆಮೇಲೆ 32 ಹಲ್ಲು ಇಲ್ಲ ಸರ್ ನನಗೆ. ಅಬ್ಬಾ, ಹೆಂಗೋದು? ಬಾಯಲ್ಲಿ ಒಂದ್ ಹಲ್ಲು ಇಲ್ಲ. ಹೆಂಗೋದು? ಒಟ್ಟು ಬಾಯಿ. ಅದೇ ಹೆಂಗೋದು ಒಂದೇ? ಆದ್ರೂ ನಾನು ಮಾತಾಡ್ಬೇಕು ಅಂತ ಅಂದ್ರೆ ಮಾತಾಡ್ತೀನಿ ನೋಡಿ. ಅದೇ ಸಂಭಾಷಣೆ ಹೇಳ್ಬಿಡೋಣ ಸರ್ ನಿಮ್ಗೆ. ಬೇಡ ಬೇಡ, ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡಣ, ಯಾಕಂದ್ರೆ ಬೇರೆಯವರೆಲ್ಲ ಕಾಯ್ತಾ ಇರ್ತಾರೆ. ಆಯ್ತು. ಈಗ ಏಲಕ್ಕಿ ಸಂಬಂಧಿ ಬೆಳೆಗಳು ಯಾವ್ಯಾವ ಅಂತ ಕೇಳ್ತಾ ಇದ್ವಿ. ಶುಂಠಿ, ಅರಶಿನ ಅನ್ಕೊಂಡು ಹೇಳಿದ್ರು ನಮ್ಮ ಸದಾನಂದ ಅವರು. ಈಗ ಅದಕ್ಕೆ ಪೂರ್ವಕವಾದ ಇನ್ನೊಂದು ಪ್ರಶ್ನೆ, 1 ಹೆಕ್ಟೇರ್ ಶುಂಠಿಯಿಂದ ಎಷ್ಟು ಇಳುವರಿ ಸಿಗುತ್ತೆ ಅಂತ? 1 ಹೆಕ್ಟೇರ್ ಅಂದ್ರೆ ಎಷ್ಟು ಎಕರೆ ಅಂತ ತಮಗೆ ಗೊತ್ತಿದೆ ಅಲ್ವಾ? 1 ಹೆಕ್ಟೇರ್ ಅಂತ ಅಂದ್ರೆ 2 ಎಕರೆ ಬರ್ಬೋದು ಸರ್. 2.5 ಎಕರೆ. 2.5 ಎಕರೆ. 2.5 ಎಕರೆ 1 ಹೆಕ್ಟೇರ್ ಆಗುತ್ತೆ ಅಲ್ವಾ? 1 ಹೆಕ್ಟೇರ್ ಶುಂಠಿ ಬೆಳೆಯಿಂದ ಎಷ್ಟು ಇಳುವರಿ ಸಿಗುತ್ತೆ ಅಂತ ಹೇಳ್ಬೋದಾ ತಾವು? ಎಷ್ಟು ಟನ್ನು? 1-8 ಟನ್ ಬರ್ಬೋದು ಸರ್. ಹೌದಲ್ವಾ? ಹೆಂಗ್ ಹೇಳಿದ್ರಿ 8 ಟನ್ ಅಂತ? ಯಾರು ಬೆಳೆದಿರೋ ಕೇಳಿದ ಜೇಬ್ ಸರ್. ಹೌದಲ್ವಾ? ಇಲ್ಲ, ನಿಮ್ ಲೆಕ್ಕ ತಪ್ಪಾಗಿದೆ. ಮುಂದಿನ ಕರೆ ನೋಡೋಣ. ಆಯ್ತು ಸರ್, ಧನ್ಯವಾದ, ನಮಸ್ಕಾರ. ಕೇಳಿಗ್ರಿ, ತೋಟಗಾರಿಕೆ ಬೆಳೆಗಳಲ್ಲಿ ಉತ್ಪಾದನೆ ಅಗಾಧವಾಗಿರುತ್ತೆ. 1 ಎಕರೆಗೆ ನಮ್ಮ ಕೃಷಿ ಬೆಳೆಗಳು ಕೊಡೋ ಇಳುವರಿಗಿಂತ 10-20 ಪಟ್ಟು ನೋಡಿ. 1 ಎಕರೆ ರಾಗಿಯಿಂದ ಹಬ್ಬ ಬಂದರೆ 15-20 ಚೀಲ ಅಥವಾ 20 ಕ್ವಿಂಟಲ್ ಇಳುವರಿಯನ್ನು ಪಡಿಬೋದು. ಆದರೆ 1 ಎಕರೆ ಆಲೂಗಡ್ಡೆಯಿಂದ, ಟೊಮೊಟೊದಿಂದ, ಇನ್ನು ಹಣ್ಣಿನ ಬೆಳೆಗಳಿಂದ ಟನ್. ಅದಕ್ಕೆ ತೋಟಗಾರಿಕೆ ನೋಟುಗಳಿಕೆ ಅಂದ್ಕೊಂಡು ಹೇಳೋದು. ಮುಂದಿನ ಕರೆ, ನಮಸ್ಕಾರ, ತಾವ್ಯಾರು, ನಿಮ್ಮ ಹೆಸರು? ಕಡಿತವಾಯಿತು. ಸಾಧ್ಯದಷ್ಟು ನಿಮ್ಮ ಆಹಾರಕ್ಕೆ, ಆರೋಗ್ಯಕ್ಕೆ, ಹಣ ಗಳಿಕೆಗೆ ತೋಟದ ಬೆಳೆಗಳನ್ನು ಮಾಡ್ತಾ ಇರಿ ಶ್ರೋತೃಗಳೇ. ಸ್ವಲ್ಪ ಜಾಗದಲ್ಲೇ ತೋಟದ ಬೆಳೆಗಳನ್ನು ಮಾಡ್ತಾ ಇದ್ರೆ ಅದರಿಂದ ಆಗುವ ಆನಂದ, ಹಣ ಗಳಿಕೆ ಹೇಳ್ತಿರೋದು. ಶುಂಠಿಗೆ ಈ ಸಾರಿ ಒಳ್ಳೆ ಬೆಲೆ ಬಂದಿದೆ ನೋಡಿ. ಬೆಲೆ ಇಲ್ಲ ಅಂತ ಅಂದ್ಕೊಂಡು ಬಿಟ್ಟರೆ ಮುಂದೆ ಬೆಲೆ ಬರುತ್ತೆ. ಹಾಗಾಗಿ ಬೆಳೆಯೋ ಅನುಭವ ಇಟ್ಕೊಂಡಿರೋರು ಬಿಡಬಾರ್ದು. ಮುಂದಿನ ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ಮಾತಾಡಿ. ಹಾಂ, ನಿಮ್ಮ ಹೆಸರು? ಹಲೋ. ನಿಮ್ಮ ಹೆಸರು ಹೇಳಿ. ಹಲೋ, ಮಾತಾಡಿ, ಕೇಳ್ತಾ ಇದ್ದೆ. ನಿಮ್ಮ ಹೆಸರು ಹೇಳಿ. ಹಲೋ. ಹಲೋ ಅನ್ನೋದಕ್ಕಿಂತ ನಿಮ್ಮ ಹೆಸರು ಹೇಳಿಬಿಟ್ರೆ ನಾವು ಖುಷಿ ಪಡ್ತೀವಿ. ಹಲೋ. ಇಲ್ಲ, ಹಲೋ ಹಲೋ ಅನ್ನೋದ್ರಲ್ಲೇ ಹೋಗ್ಬಿಡುತ್ತೆ ಸಮಯ. ಕರೆ ಬೇರೆಯವರು ಮಾಡ್ತಾ ಇರಿ ಶ್ರೋತೃಗಳೇ. ಕರೆ ಬಂತು, ನಮಸ್ಕಾರ, ಯಾರು ತಾವು? ಹಲೋ. ಹಾಂ, ನಿಮ್ಮ ಹೆಸರು? ಸರ್ ನಮಸ್ಕಾರ. ನಿಮ್ಮ ಹೆಸರು? ನೂತನ್ ತಮ್ಮಂಡ. ನೂತನ್? ನೂತನ್ ತಮ್ಮಂಡ ಸರ್. ಹಾಂ, ನೂತನ್ ತಮ್ಮಂಡ ಅವರು. ಹಾಗಿಂದಾಗಿ ಸಂಪರ್ಕ ಮಾಡ್ತಾ ಇರ್ತೀರಿ. ನಿಮ್ಮ ಕಡೆಗೆ ಮಳೆ ಹೇಗಿದೆ ಸರ್? 2-2.5 ಇಂಚು ಹೊಡೆಯಿತು ಸರ್ ನಮಗೆ. ಓ, ಹೊಡೀತಾ? ನಾವು ಹೊಡೀತು ಸರ್, ಮಳೆ ಹೊಡೀತು. 5:30 ಗಂಟೆಗೆ ಸ್ಟಾರ್ಟ್ ಆಯ್ತು ಮಳೆ. ಯಾವ ಊರು ಹೇಳಿ ನಿಮ್ದು? ನಮ್ದು ತೂತಮಕೇರಿ ಸರ್, ಪನ್ನಪೇಟೆ ತಾಲೂಕು. ಅಷ್ಟೊಂದು ಮಳೆ ಬಂತ? ತೂತಮಕೇರಿ, ಪನ್ನಪೇಟೆ ತಾಲೂಕು. ಸರಿನೇ ಸರಿನೇ. ಮಳೆ ಬಿತ್ತು ಅಂತ ಹೇಳ್ತಾರೆ, ಮಳೆ ಹೊಡಿತು ಅಂತ ಹೇಳ್ತಾರೆ, ಯಾವ್ದು ಇಷ್ಟಪಡ್ತೀರಿ ನೀವು? ಸರ್ ಇದು ಕಾಫಿಗೆ ಒಳ್ಳೆ ಟೈಮ್ ಸರ್ ಇದು. ಅದಕ್ಕೆ ಹೊಡಿತು ಅಂತ ಹೇಳ್ತೀರಾ? 4ನೇ ವೀಕ್ ಅಲ್ವಾ? ಕಾಫಿಗೆ ಈ ಸಮಯದಲ್ಲಿ ಮಳೆ ಹೊಡಿಬೇಕು ಸರ್. ರೋಬಸ್ಟ ಕಾಫಿಗೆ ಬಹಳ ಒಳ್ಳೇದಂತ ಹೇಳ್ತೀರಾ? ರೋಬಸ್ಟಕ್ಕೆ ಒಳ್ಳೆ ಒಳ್ಳೆ ಈ ವರ್ಷ 7 ದಂಗೆ ಮಳೆ ಬಿತ್ತು. ನೋಡಿ ನೋಡಿ, ಕಟಾವೆಲ್ಲ ಮುಗಿದಿದ್ಯಾ ಆ ಕಡೆಗೆಲ್ಲ? ಈ ಕಡೆ ಇಲ್ಲಿ ಪನ್ನಂಪೇಟು, ಗೋಣಿಗುಪ್ಪ, ಹರಿಹರ, ಕಾನೂರು, ಕುಟ್ಟ, ಶ್ರೀಮಂಗಲ, ಇಲ್ಲಿಗೆಲ್ಲ ಹೊಡೆದಿದೆ ಸರ್. ಅಲ್ಲ, ಕಟಾವೆಲ್ಲ ಮುಗಿದಿದ್ಯಾ? ಏನ್ ಸರ್? ಕಾಫಿ ಹಣ್ಣಿನ ಕಟಾವು ಮುಗಿದಿದ್ಯಾ? ಕಾಫಿ ಹಣ್ಣಿನ ಕಟಾವು ನಡೀತಾ ಇದೆ ಸರ್. ನಮ್ದೊಂದು 1/2 ಕೆಲಸ ನಡೆದಿದೆ. ಇನ್ನು 1/2 ಕೆಲಸ ನಡಿಬೇಕು. ಒಳ್ಳೇದು ಒಳ್ಳೇದು, ಪರವಾಗಿಲ್ಲ ಸರ್. ಎಲ್ಲ ತಾಟು ಗಿಟ್ಟು ಎಲ್ಲ ಮುಚ್ಚಿ ಸೇಫ್ ಮಾಡಿದೀವಿ. ಓಕೆ, ಈಗ ಮಳೆ ಬಂದಿದ್ದು ಅನುಕೂಲ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಅನುಕೂಲ ಆಗಿದೆ ಸರ್, ಅನುಕೂಲ ಆಗಿದೆ ಸರ್. ಈ ಸಮಯದಲ್ಲೇ ನಮಗೆ ಮಳೆ ಬೀಳ್ಬೇಕು ಸರ್. ಮಳೆ ಬೇಕಾಗಿತ್ತು, ಬಂದಿದೆ, ಸಂತೋಷ ಆಗಿದೆ ಸರ್. ಒಳ್ಳೆ ಮಳೆ ಹೊಡಿದಿದೆ ಸರ್, ಎರಡರಿಂದ ಎರಡೂವರೆ ಇಂಚು ಮಳೆ ಹೊಡೆದಿದೆ. ಒಳ್ಳೇದು ನೋಡಿ, ಖುಷಿ ಆಗಿದೆ ನಿಮಗೆ. ಕೆಲವೊಬ್ಬರಿಗೆ ಪಾಪ ಕಣ್ಣೀರ್ ಹಾಕೋ ಸಂದರ್ಭ ಬಂದ್ಬಿಟ್ಟಿದೆ ಅಂತ ತಿಳಿಸ್ತದರೆ, ಅಂದ್ರೆ ಕಾಫಿ ಒಣಗಿಸಿದ್ರೆ ನೆನ್ಬಿಟ್ಟಿದೆ ಅಂತ. ಹೌದು ಸರ್, ಕಾಫಿ ಒಣಗಿಸ್ತಾರ ಕೆಲವರಿಗೆ. ಹೌದು, ಆಗುತ್ತೆ. ಈಗ ಪ್ರಶ್ನೆ ಕೇಳ್ತಾ ಇದ್ದೆ, ಒಂದು ಹೆಕ್ಟೇರ್ ಶುಂಠಿಯಿಂದ ಎಷ್ಟು ಇಳುವರಿ ಸಿಗುತ್ತೆ ಅಂತ ಹೇಳ್ಬೋದಾ? ಒಂದು ಹೆಕ್ಟೇರ್ ಅಂದ್ರೆ ಸುಮಾರು 6-8. ಹಾ, 6-8 ಕ್ವಿಂಟಾಲ ಟನ್ನು. 6-8 ಟನ್ನು ಶುಂಠಿ ಪಡಿಬೋದು. ಹಾ ಹಾ, ಕುಮಾರಗೌಡರದು ಉತ್ತರ ನೀವು ಹೇಳಿದ್ರಿ, ನಿಮ್ದು ಸರಿಯಿಲ್ಲ. 20-24 ಟನ್ ಇಳುವರಿ ಬರುತ್ತೆ. 20 ಟನ್ ಮೇಲೆನೆ. 20 ಟನ್ ಸ್ವಲ್ಪ ಶುಂಠಿ ಮಾಡಿದ್ದೆ ಸರ್ 2 ವರ್ಷದ ಹಿಂದ್ಗಡೆ. ಅದೇ ಅದ್ಯಾಕೋ ಮರ್ತಿದ್ರಿ ನೀವು ಅಲ್ವಾ? ಹೌದೌದು. ಒಳ್ಳೇದು, ಅಷ್ಟು ನನಗೆ ಇದು ಫಸಲು ಬಂದಿಲ್ಲ. ಒಳ್ಳೇದು ಒಳ್ಳೇದು, ಭೇಟಿ ಮಾಡೋಣ. ಮುಂದಿನ ಕರೆಯನ್ನ ತೆಗೆದುಕೊಳ್ತೀವಿ ಶ್ರೋತೃಗಳೇ, ಕರೆ ಮಾಡಿ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ನಮಸ್ಕಾರ, ಯಾರು ತಾವು? ಹಲೋ, ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ. ಓಹೋ, ಬಹಳ ಗಾಬರಿಯಿಂದ ಮಾತಾಡ್ತಾ ಇದ್ರು, ಏನು ಅವಸರ ಅಷ್ಟೊಂದಿತ್ತು ಅವ್ರಿಗೆ, ಗೊತ್ತಾಗ್ಲಿಲ್ಲ. ಕರೆ ಕಡಿತವಾಯ್ತು, ಮಾತಾಡಿ ಶ್ರೋತೃಗಳೇ. 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ? ಕಡಿತವಾಯ್ತು. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡ್ ಬರ್ತಾ ಇದ್ದಾರೆ ಶ್ರೋತೃಗಳೇ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಯಾರು ತಾವು ಹೇಳಿ, ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ಕೊಳ್ಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೆಸರೇನಂದ್ರಿ? ಬೆಳಿಗ್ಗೆ ಸಂದರ್ಶನ ಕೊಟ್ಟಿದ್ದೆ. ಹೆಸರೇನಂದ್ರಿ? ಕೆಎಸ್ ಪುಟ್ಟಯ್ಯ ಸರ್. ಕೆಎಸ್ ಪುಟ್ಟಯ್ಯ ಅವರು? ಹೌದು ಸರ್. ಯಾವ ಊರಂದ್ರಿ? ನಮ್ಮದು ಮಡಿಕೇರಿ ತಾಲೂಕು ಬೆಟ್ಟತ್ತೂರು ಗ್ರಾಮ ಸರ್. ಬೆಟ್ಟತ್ತೂರು ಗ್ರಾಮದವರು. ನಿಮ್ ಕಡೆಗೆ ಮಳೆ ಇವತ್ತು ಹೇಗಿದೆ? ಗುಡುಗು ಬರ್ತಾ ಉಂಟು, ಮಳೆ ಇಷ್ಟರಿಗೆ ಬಂದಿಲ್ಲ. ಡ್ರಿಜಲಿಂಗ್ ಆಯ್ತು ಸರ್, ಮಳೆ ಬರುವ ಸಂಭವ ಇದೆ. ಈಗ ಬರುವ ಸಾಧ್ಯತೆ ಇದೆ, ಮಳೆ ಹೊಡಿಬಹುದು. ಗುಡುಗು ಜೋರು ಇದೆ ಸರ್. ಓಕೆ, ಮಳೆ ಬಂದ್ರೆ ಒಳ್ಳೇದಾ ಅಥವಾ ಹೇಗೆ? ಈಗ ಮಳೆ ಬರು ಸರ್, ಈಗ ಕಾಫಿ ಕೊಯ್ಲು ನಡೀತಾ ಇದೆ, ರೈತರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹೌದಾ? ಮಳೆ ಏನಿದ್ರು ಫೆಬ್ರವರಿ ಒಂದು 15ರಿಂದ ಮೇಲೆ ಬರ್ಬೇಕಲ್ಲ ಸರ್. ನೋಡಿ, ನಿಮಗೆ ಫೆಬ್ರವರಿ ನಂತರ ಬಂದ್ರೆ ಒಳ್ಳೇದಂತ ಹೇಳ್ತೀರಿ, ಕೆಲವೊಬ್ಬರಿಗೆ ಈಗಲೇ ಬಂದಿದ್ದು. ಫೆಬ್ರವರಿ ನಂತರ ಅದು ಮೊಗ್ಗು ಈಗ ಮೂವ್ ಆಗಿರೋದಿಲ್ಲ, ಮೊಗ್ಗು ಬೆಳೆದಿರೋದಿಲ್ಲ ಸರ್. ಮೊಗ್ಗು ಮತ್ತೆ ಅದರ ಅಂಟು ಅಂತ ಹೇಳಿ ಬರ್ತದೆ, ಅದೆಲ್ಲ ಈಗ ಮೆಚೂರ್ ಆಗಲಿಕ್ಕೆ ಫೆಬ್ರವರಿ 15ಕ್ಕೆ ಕಳಿಬೇಕು. ನೋಡಿ, ಸಾಧಾರಣ ಫೆಬ್ರವರಿ 15ರಿಂದ ಕೆಲವರು ಸ್ಪ್ರಿಂಕ್ಲರ್ ಮಾಡ್ತಾರೆ ಅಥವಾ ಮಳೆ ಬಂದ್ರೆ ಇನ್ನೂ ಒಳ್ಳೇದು ರೈತರಿಗೆ. ಹೌದು ಹೌದು. ಪುಟ್ಟಯ್ಯನವರೇ, ಈ ಸಾರಿ ಫಸಲು ಹೇಗಿದೆ ನಿಮ್ದು? ಫಸಲು ಸ್ವಲ್ಪ ಕಡಿಮೆ ಸರ್, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕಡಿಮೆ ಇದೆ ಫಸಲು. ಕಳೆದ ವರ್ಷ ಮಳೆ ಬಂದು ಚೆನ್ನಾಗಿ ಆಗಿತ್ತು, ಪ್ಲಾಸಮ್ ಬ್ಯಾಕಿಂಗ್ ಎಲ್ಲ, ಬಟ್ ನಮ್ಮಲ್ಲಿ ಮಳೆ ಜಾಸ್ತಿ ಆದ ಕಾರಣ 200 ಇಂಚು ದಾಟ್ತದೆ ನಮ್ಮಲ್ಲಿ ಮಳೆ. ಒಂದು ವರ್ಷ ಹೆಚ್ಚಿಗೆ ಆಯ್ತು ಅಂದ್ರೆ ಇನ್ನೊಂದು ವರ್ಷ ಕಡಿಮೆ ಆಗುತ್ತೆ ಅಲ್ವಾ? ಹೌದೌದು ಸರ್, ಕಳೆದ ವರ್ಷ ಚೆನ್ನಾಗಿತ್ತು, ಈ ವರ್ಷ ಕಡಿಮೆ ಸರ್. ಮತ್ತೆ ಮುಂದಿನ ವರ್ಷ ಸರಿ ಹೋಗುತ್ತೆ ಅಲ್ವಾ? ಸರಿ ಹೋಗ್ತದೆ ಸರ್. ಹೌದು. ಪುಟ್ಟಣ್ಣವರೇ, ಪ್ರಶ್ನೆ ತಮಗೆ ಹೇಳಿ ಸರ್. ಯಾವ ಧಾನ್ಯಗಳನ್ನ ಸಿರಿಧಾನ್ಯಗಳು ಅನ್ಕೊಂಡು ಕರೀತಾರೆ? ರಾಗಿ. ರಾಗಿ, ನವಣೆ. ನವಣೆ, ಬೇಳೆಕಾಳುಗಳಲ್ಲಿ ದ್ವಿದಳ ಧಾನ್ಯ ಬೇಳೆಕಾಳು ಇಲ್ಲ, ಬೇಳೆಕಾಳುಗಳನ್ನ ಸಿರಿಧಾನ್ಯದ ಗುಂಪಿ ಸೇರ್ಸಲ್ಲ. ನನಗೆ ಗೊತ್ತಿದ್ದ ಹಾಗೆ ರಾಗಿ, ನವಣೆ. ಈಗ ನಮ್ಮ ಕೊಡಗಿನಲ್ಲಿ ಆತರ ಬೆಳೆ ಬೆಳೆಯೋದಿಲ್ಲಲ್ಲ ಸರ್ ಅಲ್ವಾ, ಹಂಗಾಗಿ ಗೊತ್ತಾಗೋದಿಲ್ಲ. ನೀವು ರಾಗಿ ನವಣೆಯನ್ನು ಉಪಯೋಗಿಸ್ಕೊಂಡಿದ್ದೀರಲ್ವಾ? ಹೌದು, ರಾಗಿ ಯೂಸ್ ಮಾಡ್ತೇವೆ ಸರ್. ರಾಗಿ ನಾವು ಹಳೆ ಕಾಲದಿಂದ ರಾಗಿ ಅಂಬಲಿ ಅಂತ ಮಾಡ್ತಿದ್ರು. ತದನಂತರ ರಾಗಿ ಪೌಡರ್, ರಾಗಿ ರೊಟ್ಟಿ, ಅಕ್ಕಿ ಪುಡಿಗೆ ಮಿಶ್ರ ಮಾಡಿ ರಾಗಿ ರೊಟ್ಟಿ ಅಂತ ಮಾಡ್ತಿದ್ರು. ಚೆನ್ನಾಗಿರುತ್ತೆ ಅಲ್ವಾ? ರಾಗಿ ಮುದ್ದೆ. ರಾಗಿ ಮುದ್ದೆ, ಈಗಲೂ ಮಾಡ್ತಿದ್ದೇವೆ ಸರ್. ರಾಗಿ ಪಾಯಸನು ಮಾಡ್ಕೊಂಡು ಸವಿಬಹುದು. ರಾಗಿ ಪಾಯಸ ಮಾಡ್ತಿದ್ದೇವೆ ಸರ್. ನಿಜ ನಿಜ ನಿಜ, ಬೆಲ್ಲದ ಜೊತೆಯಲ್ಲಿ ಸೇರಿಸಿ ರಾಗಿ ಪಾಯಸ ಮಾಡ್ತಾರೆ. ಹೌದು, ಎರಡು ಹೇಳಿದ್ರೆ ಇನ್ನೊಂದ್ ಎರಡು ಹೇಳ್ಬೋದು ಅಂತ ಅನ್ಕೊಂಡ್ವಿ, ಆಗ್ತಾ ಇಲ್ಲ ಅಲ್ವಾ? ಇಲ್ಲ ಸರ್, ನಮ್ಮಲ್ಲಿ ಆತರ ಬೆಳೆ ಬೆಳೆಯುದಿಲ್ಲ ಸರ್. ನಮಗೆ ಹೌದು ಅಲ್ಲ, ಬೆಳೆದ ಹೋಗಿದ್ರು ವಿಚಾರಗಳನ್ನ ತಿಳ್ಕೊಳಕ್ ತಪ್ಪೇನಿಲ್ಲ, ತಕ್ಷಣ ನೆನಪಿ ಬರಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು. ಹೌದು, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಿರಿಧಾನ್ಯ ಮೇಳ ಮತ್ತು ಸಾವಯವ ಮೇಳ ಆಯ್ತು. ಆ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳು ನಿಮಗೂ ಗೊತ್ತಿದ್ದಾವೆ ಅಂತ ಅಂದ್ಕೊಂಡು ಕೇಳಲ್ಪಟ್ವಿ. ಇರಲಿ, ನೋಡೋಣ. ಹಾಂ, ಒಳ್ಳೇದಾಗಲಿ ಪುಟ್ಟಣ್ಣವರೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇನ್ನು ಒಬ್ಬರನ್ನ ನಾವು ಮಾತಾಡಿಸ್ಬೋದು ಅಂತ ಅನಿಸುತ್ತೆ. ಸಂಪರ್ಕ ಮಾಡಿ 200006 ಸಂಖ್ಯೆ ಯಾರದು. ನಮಸ್ಕಾರ, ಯಾರು ತಾವು? ಇದು ಪುತ್ತೂರು ತಾಲೂಕು ಈಶ್ವರ ಮಂಗಲ. ಹಾಂ, ಹೆಸರೇನಂದ್ರಿ? ಬಸವರಾಜ್ ಅಂತೇಳಿ. ಬಸವರಾಜ್ ಅವರು. ಹ್ಞೂ. ಇದು ಸಜ್ಜಿ. ಹಾಂ ಹಾಂ. ಮೆಕ್ಕೆಜೋಳ. ಸಜ್ಜಿ ಮೆಕ್ಕೆಜೋಳ ಬರಲ್ಲ. ಮತ್ತೆ ಮತ್ತೆ ಇನ್ನೊಂದು ಬಿಳಿ ಜೋಳ. ಬಿಳಿ ಜೋಳನೂ ಬರಲ್ಲ. ತುಂಬಾ ಐಟಮ್ಸ್ ಉಂಟು ಸರ್. ಸಜ್ಜೆ ಸರಿ ಇದೆ. ಬಿಳಿ ಜೋಳ ಕೆಲವೊಂದ್ಸರಿ ಹೇಳ್ತಾರೆ, ಕೊರಲೆ ಅಂತ ಬರುತ್ತೆ, ಊದಲು ಅಂತ ಬರುತ್ತೆ, ಹಾರಕ ಅನ್ಕೊಂಡು ಬರುತ್ತೆ. ಅದರಲ್ಲಿ ಜೋಳದಲ್ಲಿ ತುಂಬಾ ಕ್ವಾಲಿಟಿ ಇದೆ ಸರ್. ಇಲ್ಲ, ಜೋಳ ಅಲ್ಲ ಅವು. ಊದಲು ಬೇರೆ, ಹಾರಕ ಬೇರೆ, ಕೊರಲೆನೆ ಬೇರೆ. ಅವು ಜೋಳ ಅಲ್ಲ, ಸಣ್ಣ ಕಾಳು. ಸಣ್ಣ ಕಾಳು. ಈಗ ಮೆಕ್ಕೆಜೋಳ ಸ್ವಲ್ಪ ದೊಡ್ಡ ಕಾಳು ಇರುತ್ತೆ, ಅದನ್ನ ನಾವು ಸಿರಿಧಾನ್ಯ ಅಥವಾ ತೃಣಧಾನ್ಯ ಅಂತ ಕರೆಯೋದಿಲ್ಲ. ಹೌದು, ಸಣ್ಣ ಕಾಳು. ಹೌದು. ನೀವು ಯಾವ್ದಾದನ್ನ ಬಳಸ್ಕೊಂಡಿದ್ದೀರಿ? ಆಯ್ತು, ಅಲ್ಲ ಕೃಷಿಕರಲ್ಲದವರು ಸಹ ಆಹಾರವನ್ನ ಸೇವನೆ ಮಾಡೇ ಮಾಡಲೇಬೇಕು ಅಲ್ವಾ? ಅಕ್ಕಿ ಜೋಳಕ್ಕಿಂತ ರಾಗಿನ ಬಳಕೆ ಮಾಡಿಕೊಳ್ಳೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯಾಕೆ ಬೇಡ ಅಂತ ಹೇಳಿದ್ರು? ಕಿಡ್ನಿ ಎಫೆಕ್ಟ್ ಇದ್ದ ಕಾರಣ ರಾಗಿ. ಓಹೋ, ಕಿಡ್ನಿ ತೊಂದರೆ ಇದೆಯಾ? ಹೌದು, ಕಿಡ್ನಿ ತೊಂದರೆ ಇರೋರು ರಾಗಿನ ಬಳಕೆ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅಲ್ವಾ? ಹೌದು ಹೌದು. ಅದಕ್ಕಾಗಿ ಅಕ್ಕಿ ಗೋಧಿನ ಬಳಕೆ ಮಾಡ್ಕೊಳ್ತೀರಾ? ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿಟ್ಕೊಂಡಿರಿ. ಬಸವರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಸಮಯ ಮೀರ್ತಾ ಬಂತು. ಕರೆಗಳನ್ನು ನಾವು ಮತ್ತೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಕರೆಗಳನ್ನು ಮಾಡ್ತಾಯಿದ್ದೀರಿ. ಆದರೂ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನೀವು ಭೇಟಿ ಮಾಡೋಣ. ಇಲ್ಲಿವರೆಗೂ ಬಿಡು ಮಾಡಿಕೊಂಡು ನೀವು ಸಂಪರ್ಕ ಮಾಡಿದಿರಿ, ಹಾಗೆ ಆಲಿಸಿಕೊಂಡಿದ್ರಿ, ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈಗ ಸಮಯ 7:20 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನವರ. ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲೇ ಸಂಬಾರ ಬೆಳೆಗಳಿಗೆ ಒಳ್ಳೆ ಮಾರುಕಟ್ಟೆಯಾಗಿದ್ದು ಸಂಬಾರ ಬೆಳೆಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 6ನೇ ಸ್ಥಾನ ಪಡ್ಕೊಂಡಿಟ್ಟುತ್ತ ಭಾರತೀಯ ಸಂಬಾರ ಮಂಡಳಿನ ಉಪನಿರ್ದೇಶಕರಾದ ಡಾ ಜಾನ್ಸಿ ಮಣಿತೋಟಂ ಅವು ಹೇಳಿದವು. ಮಡಿಕೇರಿನ ಖಾಸಗಿ ಹೋಟೆಲ್ ಸಭಾವಾಡಿಯಲ್ಲಿ ಇಂದು ನಡೆದ ಸಂಬಾರ ಪದಾರ್ಥಗಳ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶನ ಉದ್ಘಾಟನೆ ಮಾಡಿ ಮಾತಾಡಿದವು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಮಾತಾಡಿ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ಅವಕಾಶ ಇದ್ದು ರೈತರಿಗೆ ಒಳ್ಳೆ ಮಾರುಕಟ್ಟೆ ಸಿಕ್ಕಕ್ಕೂ ಆಗ ಮಾತ್ರ ರೈತರು ಬೆಳೆದ ಬೆಳೆಗೆ ಒಳ್ಳೆ ಲಾಭ ಸಿಕ್ಕಿದಂಗೆ ಆದೇ ಅಂತ ಹೇಳಿದು. ಕೊಡಗು ಕಾಫಿ ಮಂಡಳಿನ ಅಧ್ಯಕ್ಷರಾದ ಎಂಬಿ ದೇವಯ್ಯವು ಮಾತಾಡಿ, ಜಿಲ್ಲೆಯಲ್ಲಿ ಏಲಕ್ಕಿ ಬಿಟ್ಟು ಬೇರೆ ಬೆಳೆಗಳನ್ನ ಲಾಯ್ಕಲ್ಲಿ ಬೆಳೆಸಲಾಗ್ತಾವಿಟ್ಟು ರೈತರಿಗೆ ಸಂಬಾರ ಪದಾರ್ಥಗಳನ್ನ ಬೆಳೆಸಕ್ಕೆ ಸೂಕ್ತ ಮಾರ್ಗದರ್ಶನ ನೀಡುವುದು ಅಗತ್ಯ. ಈ ನಿಟ್ಟಿನಲ್ಲಿ ಸಂಬಾರ ಮಂಡಳಿ ಒಳ್ಳೆ ತರಲಿ ಕಾರ್ಯನಿರ್ವಹಿಸ್ತಾವಿಟ್ಟು ಅಂತ ಇವು ಹೇಳಿದವು. ಈ ಸಂದರ್ಭ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಸ್ಜಿ ಮೇದಪ್ಪ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿ ಆಕಾಶವಾಣಿಯಿಂದ ಬರುವ ತಿಂಗಳಿಂದ ಎಲ್ಲಾ ಐತವಾರ ಸಾಯಂಕಾಲ 4 ಗಂಟೆಯಿಂದ 4:30 ಮುಟ್ಟ ಜನಪದ ಸಿರಿ ಕಾರ್ಯಕ್ರಮ ಪ್ರಸಾರ ಆದೆ. ಹಂಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವಗಳ ಕಥನ ಸೇನಾ ಸ್ಮರಣೆ ಎಲ್ಲಾ ಬುಧವಾರ ಸಾಯಂಕಾಲ 5 ಗಂಟೆಗೆ ಪ್ರಸಾರ ಆದೆ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಂಗೆ ತೋಟಗಾರಿಕೆ ಇಲಾಖೆನ ವತಿಯಿಂದ ಫೆಬ್ರವರಿ 3 ರಿಂದ 6 ಮುಟ್ಟ ನಡೆಯುವ ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ರಾಜಸೀಟ್ ಉದ್ಯಾನವನ ಮತ್ತೆ ಗಾಂಧಿ ಬಾಣಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಹಂಗೆ ಸ್ಪರ್ಧೆನ ಏರ್ಪಾಟು ಮಾಡಲಾಯಿತು. ರೈತರು ಸ್ವಂತ ಬೆಳೆಸಿದ ಬೇರೆ ಬೇರೆ ಹಣ್ಣು ತರಕಾರಿ ಸಂಬಾರ ಪದಾರ್ಥ ತೋಟದ ಬೆಳೆಗಳನ್ನ ಫೆಬ್ರವರಿ 3 ರ ಬೆಳಿಗ್ಗೆ 9 ಗಂಟೆಗೆ ಗಾಂಧಿ ಬಾಣಿಯಲ್ಲಿ ಪ್ರದರ್ಶನಕ್ಕೆ ಇಡಕ್ಕೆ 3 ರಿಂದ 6 ಮುಟ್ಟ ವೈನ್ ಉತ್ಸವ ಹಮ್ಮಿಕೊಳ್ಳಲಾಯಿತು. ಕುಸಿರವು ಜನವರಿ 31 ಹೆಸರು ನೋಂದಾಯಿಸಿ ಕಣಕ್ಕಿಳಿದ ಇಲಾಖೆನ ಉಪನಿರ್ದೇಶಕರಾದ ಪ್ರಮೋದವು ತಿಳಿಸಿದರು. ಭವಿಷ್ಯದಲ್ಲಿ ಒಳ್ಳೆ ಸಮಾಜನ ಕಟ್ಟುವ ಕೆಲಸ ಮಾಡಿಕ್ಕಿರುವ ಯುವ ಸಮೂಹ ಮಾದಕ ವ್ಯಸನಕ್ಕೆ ತುತ್ತಾಗ್ತಿರುವುದು ದುರಂತತ ಕೊಡವ ದೀನಬಂಧು ದತ್ತಿ ಸಂಸ್ಥೆನ ಅಧ್ಯಕ್ಷ ಕಟ್ಟೇರ ಕೆ ಕಾರ್ಯಪ್ಪವು ಹೇಳಿದವು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ವಿದ್ಯಾರ್ಥಿ ವೇತನ ಹಂಚುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ಇವು, ಒಳ್ಳೆ ಶಿಕ್ಷಣದೊಟ್ಟಿಗೆ ಸನ್ನಡತನ ಮೈಗೂಡಿಸಿಕೊಂಡು ವಿದ್ಯಾರ್ಥಿಗ ಎಲ್ಲಕ್ಕೂ ಮಾದರಿ ಹಕ್ಕುತ್ತ ಹೇಳಿದವು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಪ್ರಾಂಶುಪಾಲರಾದ ಮೇಜರ್ ಡಾಕ್ಟರ್ ಬಿ ರಾಘವ, ವಿದ್ಯಾರ್ಥಿಗ ಒಳ್ಳೆ ಶಿಕ್ಷಣ ಪಡ್ಕೊಂಡು ಇನ್ನೊಬ್ಬಂಗೆ ಉಪಕಾರಿಯಾಗುವ ಬದುಕನ್ನು ಕಟ್ಟಿಕೊಳ್ಳಕ್ಕೂ ನಾವು ಬೆಳೆದ ಬದುಕಿಗೆ ಬೇರೆಯವು ಸಾಕಷ್ಟು ಸಹಕಾರಿಯಾಗಿದ್ದವೆ, ಹಂಗೇನೆ ನಾವು ಸಣ್ಣ ಪರೋಪಕಾರಿಯಾಗಿ ಬದುಕು ಕೂತ ಹೇಳಿದವು. ಈ ಸಂದರ್ಭ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗ ವಿದ್ಯಾರ್ಥಿಗ ಹಾಜರಿದ್ದವು. 2022 ವರ್ಷದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಪದವಿ ವೃತ್ತಿಪರ ಸ್ನಾತಕೋತ್ತರ ಪದವಿಲಿ 70%ಕ್ಕಿಂತ ಜಾಸ್ತಿ ಅಂಕ ತಕೊಂಡು ಪಾಸಾದ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1, 2A, 3A ಹಂಗೆ 3B ಸಮುದಾಯದ ಅರ್ಹ ವಿದ್ಯಾರ್ಥಿಗಳಿಂದ ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಹತೆ ಇರುವು ಫೆಬ್ರವರಿ 8 ಅರ್ಜಿ ಹಾಕಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ ಇಲಾಖೆನ ವೆಬ್ಸೈಟ್ https://bcwd.karnataka.gov.in ಇಲ್ಲಿ ಸಂಪರ್ಕಿಸಕತ್ತ ಇಲಾಖೆನ ಜಿಲ್ಲಾಧಿಕಾರಿ ಎನ್ ಮಂಜುನಾಥವು ತಿಳಿಸೇಳು. ಮಾಜಿ ಸೈನಿಕರ ಸಂಘ ಚೇರಂಬಾಣೆ ಇದರ ವರ್ಷದ ಮಹಾಸಭೆ ನಡೆದು 26 ಗುರುವಾರ ಚೇರಂಬಾಣೆ ಕೊಡವ ಸಮಾಜದಲ್ಲಿ ನಡೆದಿದೆ. ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಬೆಳಿಗ್ಗೆ ಪೊನ್ನಂಪೇಟೆ ತಾಲೂಕು ಹಾತೂರು ಕೃಷಿ ಪತ್ತನ ಸಹಕಾರ ಸಂಘದ ಹೊಸ ಸಹಕಾರ ಬ್ಯಾಡ್ಮಿಂಟನ್ ಒಳಾಂಗಣ ಆಟದ ಬಾಣೆನ ಉದ್ಘಾಟನೆ ಮಾಡುವೆ. ಮತ್ತೆ ಮಧ್ಯಾಹ್ನ ಬಾಳೆಲೆ ಕೃಷಿ ಪತ್ತನ ಸಹಕಾರ ಸಂಘ ಪೊನ್ನಪ್ಪ ಸಂತೆನ ಹೊಸ ಅಂಗಡಿ ವಾಣಿಜ್ಯ ಮಳಿಗೆಗಳನ್ನ ಉದ್ಘಾಟನೆ ಮಾಡುವೆ. ಜಿಲ್ಲಾಡಳಿತದ ವತಿಯಿಂದ ಇದೇ 26 ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿ 74ನೇ ಗಣರಾಜ್ಯೋತ್ಸವ ದಿನಾಚರಣೆ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಧ್ವಜಾರೋಹಣ ನಡೆಸುವೆ. ಈ ಸಂದರ್ಭ ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ಕೆಜಿ ಬೋಪಯ್ಯ, ಸಂಸದರಾದ ಪ್ರತಾಪ್ ಸಿಂಹ ಸೇರಿದಂಗೆ ಜನಪ್ರತಿನಿಧಿಗ, ಉಸ್ತುವಾರಿ ಕಾರ್ಯದರ್ಶಿ ವಿ ಅನ್ಬುಕುಮಾರ್, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಆಕಾಶ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ವತಿಯಿಂದ ಸಾಂತ್ವನ ಕೇಂದ್ರದಲ್ಲಿ ಇಲ್ಲಿ ಮುಟ್ಟ 4704 ಬೇರೆ ಬೇರೆ ಸ್ವರೂಪದ ಪ್ರಕರಣಗ ದಾಖಲಾಗಿದ್ದು 4683 ಪ್ರಕರಣಗ ಇತ್ಯರ್ಥ ಆಟು. 2022-23 ಸಾಲಿನಲ್ಲಿ 222 ಪ್ರಕರಣಗ ದಾಖಲಾಗಿ 201 ಪ್ರಕರಣಗ ಇತ್ಯರ್ಥವಾಗಿ 21 ಪ್ರಕರಣಗ ಇತ್ಯರ್ಥದ ಹಂತಲ್ಲಿ ಹುಟ್ಟು ಅವಶ್ಯಕತೆ ಇರುವ ಮಹಿಳಾ ಸಹಾಯವಾಣಿನ ಪ್ರಯೋಜನ ಪಡ್ಕೊಳ್ಳಕ್ಕ ಸಂಸ್ಥೆನ ಅಧ್ಯಕ್ಷರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಜನವರಿ 12 ನಿಧನರಾದ ಕೋರಂಗಾಲ ಗ್ರಾಮ ಅಂಬ್ರಾಟಿ ಮೋಟಯ್ಯ ಅವರ ಅತಿಥಿ ಕರ್ಮಾಂತರ ಇದೇ 27 ಶುಕ್ರವಾರ ಮಧ್ಯಾಹ್ನ 12 ಕೋರಂಗಾಲದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳಾದ ಅಮಿತ್ ಕುಮಾರ್, ಅಜಯ್ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಇದೇ 26ರಂದು ಗುರುವಾರ ಗಣರಾಜ್ಯೋತ್ಸವದ ದಿನಾಚರಣೆ ಮತ್ತು ಸಂಘದ ಕಾರ್ಯವ್ಯಾಪ್ತಿಯ ಗ್ರಾಮಗಳ ಯೋಧರಿಗೆ ವಂದನೆ ಸಲ್ಲಿಸುವ ಯೋಧ ವಂದನಾ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಧನಂಜಯ ಅಗುಳಿಕಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ, ನಿವೃತ್ತ ಸೇನಾಧಿಕಾರಿ, ವಿಧಾನ ಪರಿಷತ್ನ ಮಾಜಿ ಶಾಸಕರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸಂಘದ ಸರ್ವ ಸದಸ್ಯರು ಸಾರ್ವಜನಿಕರೆಲ್ಲ ಪಾಲ್ಗೊಳ್ಳುವಂತೆ ಸಂಘದ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹರಿಹರ ಶ್ರೀ ಬೆಟ್ಟ ಚಿಕ್ಕಮ್ಮ ದೇವಿಯ ಪುನಃಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ನಾಳೆ ಬುಧವಾರ ಸಂಜೆ 4 ಗಂಟೆಯಿಂದ 27ರ ಶುಕ್ರವಾರ ಮಧ್ಯಾಹ್ನದವರೆಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಬೆಟ್ಟ ಚಿಕ್ಕಮ್ಮ ದೇವಸ್ಥಾನ ಸಮಿತಿ ಕೋರಿದೆ. ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಕೆಎನ್ ವಾಸುದೇವ ಅಡಿಗ ಅವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ. ಸೋಮವಾರಪೇಟೆಯಲ್ಲಿ ಇಂಟರ್ನೆಟ್ ಮತ್ತು ಕೇಬಲ್ ಟಿವಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಲು ಟೆಕ್ನಿಷಿಯನ್ ಮತ್ತು ಐಟಿಐ ಪೂರ್ಣಗೊಳಿಸಿದ ಯುವಕರು ಕೂಡಲೇ ಬೇಕಾಗಿದ್ದಾರೆ. ಆಕರ್ಷಕ ವೇತನ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ 9060305678. ಬಾಳಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಾಳಲೆ ಇದರ ಬಹುಸೇವಾ ಕೇಂದ್ರ ಎಂಎಸ್ಸಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಬುಧವಾರ ಅಪರಾಹ್ನ 2:30 ಗಂಟೆಗೆ ನಡೆಯಲಿದೆ. ಮಳಿಗೆಗಳ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಶ್ರೀ ಎಸ್ಟಿ ಸೋಮಶೇಖರ್ ಅವರು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಪಿ ಸುಜಾಕ್ ಶಲಪ್ಪ, ಕೊಡಗು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ಕೊಡಂದಿರ ಬಾಂಡ್ ಗಣಪತಿ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ ಶ್ರೀ ಅಪ್ಪಚಿಟ್ರೋಳ್ನ ಮನುಮುತ್ತಪ್ಪ ಇವರುಗಳು ಆಗಮಿಸಲಿದ್ದಾರೆ. ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಬಾಳಲೆ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ನಂಬರ್ 304ನೇ ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ವಿರಾಜಪೇಟೆ. ಇದರ ವತಿಯಿಂದ ಆಸಕ್ತ ಜೇನು ಕೃಷಿಕರಿಗೆ ಜೇನು ಕುಟುಂಬಗಳನ್ನು ವಿತರಿಸಲಾಗುವುದು. ಈ ತಿಂಗಳ 31ರೊಳಗೆ ಸಂಘದ ಮುಖ್ಯ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗೆ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ನಿಧನ ಸುದ್ದಿ. ಮುಕ್ಕೋಡ್ಲು ಆವಂಡಿ ಗ್ರಾಮತ್ಲು ವಾಸ ಉಳ್ಳ ನಾಪಂಡ ಈರಪ್ಪ ಗಣೇಶ ಇಂದು ಮರಣಪಟ್ಟತ್. ನಾಪಂಡ ಈರಪ್ಪ ಗಣೇಶ ಇಂಗಡ ಆಖಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆಕ್ ಐಂಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಿಚಿಟ್ಟಿತು. ಚಟ್ಟಿಮಾನಿ ಸಿಂಗತ್ತೂರು ಗ್ರಾಮದ ಕುದುಪಜೆ ಎಂ ಅಪ್ಪಾಜಿ ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ಕುದುಪಜೆ ಎಂ ಅಪ್ಪಾಜಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸಿಂಗತ್ತೂರಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೇತ್ರಿ ಹೆಮ್ಮಾಡು ಗ್ರಾಮದ ಕುಂಬಾರರ ದಿವಂಗತ ಕಾವೇರಪ್ಪ ಅವರ ಪತ್ನಿ ಬೊಳ್ಳಮ್ಮ ಅವರು ಇಂದು ಮಧ್ಯಾಹ್ನ 1:45 ಗಂಟೆಗೆ ನಿಧನರಾದರು. 90 ವರ್ಷ ಪ್ರಾಯದ ಕುಂಬಾರರ ಬೊಳ್ಳಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಬಲಮುರಿ ಗ್ರಾಮ ಕೋರಂಬಾಣೆಯಲ್ಲಿ ವಾಸವಿರುವ ದಿವಂಗತ ನಾರಾಯಣ ರೈ ಅವರ ಪತ್ನಿ ಭಾಗೀರಥಿ ಅವರು ಇಂದು ನಿಧನರಾದರು. ಭಾಗೀರಥಿ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬಲ್ಲಮಾವಟಿ ಗ್ರಾಮದ ಕೊಂಡಿಂಜಮ್ಮಂಡ ಪೊನ್ನಪ್ಪ ಅಯ್ಯಂಗ ಇಂದು ಪಲಾಕ 11 ಗಂಟೆಗೆ ಮರಣಪಟ್ಟತು. 95 ವಯತ್ರ ಕೊಂಡಿಂಜಮ್ಮಂಡ ಪೊನ್ನಪ್ಪ ಅಯ್ಯಂಗ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನದ ಮೀದ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ ತೇಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಸಂಬಾರ ಬಳೆ ಉತ್ಪಾದನೆಯಲ್ಲಿ ರಾಜ್ಯಕ್ಕೆ ಆದ್ಯ ಸ್ಥಾನ ಉಂಡು ಡಾಕ್ಟರ್ ಜಾನ್ಸಿ ಮಣಿತೋಟಂ. ಮಡಿಕೇರಿ ಆಕಾಶವಾಣಿಜ ಫೆಬ್ರವರಿ ತಿಂಗತಿಂಜ ಜನಪತಿ ಸಿರಿ ಎಣ್ಣುವ ಕಾರ್ಯಕ್ರಮ. ಸುದ್ದಿ ವಿವರ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲೇ ಸಂಬಾರ ಬಳೆ ಬಳಿಯುವತ್ತ ಕೇಳಿ ಇಡ್ತಿತ್ತಂದು ಭಾರತೀಯ ಸಂಬಾರ ಮಂಡಳಿರ ಉಪನಿರ್ದೇಶಕಗಳನ್ನು ಡಾಕ್ಟರ್ ಜಾನ್ಸಿ ಮಣಿತೋಟಂ ಅಣ್ಣಿತೆ. ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ಲಿ ಇಂದು ನಡೆದ ಸಂಬಾರ ಪದಾರ್ಥ ಖರೀದಿದಾರಂಗಡ ಪಿಂಜಾಂ ಮಾರಾಟಕರಡ ಸಮಾವೇಶಕ್ಕೆ ಮೋಳಿ ಇಡುವಂಜಿ ಅಂಗ ತಕ್ಕ ಬಂದತ್ತು. ಸಂಬಾರ ಬಳೆರ ಉತ್ಪಾದನೆಯಲ್ಲಿ ಭಾರತ ಇಡೀ ವಿಶ್ವಕ್ಕೆ ಆರನೇ ಸ್ಥಾನ ಪಡೆದಿತ್ತಂದು ನಾವು ಯಾಲ ನಲ್ಲಮಳು ಲವಂಗ ಶುಂಠಿ ಕುಡಿದನಕ್ಕೆ 50 ಬೋರೆ ಬೋರೆ ಸಂಬಾರ ಪದಾರ್ಥದನ್ನ ಕರ್ನಾಟಕದಲ್ಲಿ ಬಳತೇಣುಂಡು. ಕೇಂದ್ರ ಸರ್ಕಾರದ ಅಧೀನಕ್ಕೆ ಬಪ್ಪನತ್ತ ಸಂಬಾರ ಮಂಡಳಿ ಖರೀದಿದಾರಂಗ ಪಿಂಜ ಮಾರಾಟಕರಡ ನಡುವೆ ಸಮನ್ವಯತರ ಮೂಲಕ ಕೆಲಸ ಮಾಡಿ ನುಂಡು ಎಣಿಚಿ. ಕೊಡಗು ಕಾಫಿ ಸೊಸೈಟಿರ ಅಧ್ಯಕ್ಷಗಳನ್ನ ಎಂಬಿ ದೇವಯ್ಯ ಎಂಗ ತಕ್ಕ ಪರಿವಂಜಿ ಜಿಲ್ಲೆಲು ಯಾಲ ಬುಟ್ಟಿತು ಬೋರ ಎಲ್ಲ ಬೊಳೆನ ಚಾಯಲು ಬಳತಿನುಂಡು. ಆಚೆಂಗೆ ಇಕ್ಕ ಜಿಲ್ಲೆರ ಗಡಿಭಾಗ ಕರಿಕೇರು ಚೆನ್ನಮಟ್ಟಿಗೆ ಯಾಲ ಬಳತಿ